ಈ ತಿಳುವಳಿಕೆಯನ್ನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ನಿಮ್ ಡ್ರಗ್ಸ್ ಪ್ಯಾಕೇಜ್ ಸಿಕ್ಕಿದೆ, ನೀವು ಡಿಜಿಟಲ್ ಅರೆಸ್ಟ್ ನಲ್ಲಿದ್ದೀರಾ. ಈ ತಿಳುವಳಿಕೆಯನ್ನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ಆನ್ಲೈನ್ ಮೋಸಗಳ ಬಗ್ಗೆ ಎಚ್ಚರ ವಹಿಸಿ. SBI ಅನ್ನು ಆಲಿಸಿ ಹಾಗೂ ಸುರಕ್ಷಿತವಾಗಿರಿ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿಯ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಮೊದಲಿಗೆ ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿ ಕೊರಕದ ನಿಯಂತ್ರಣ, ಈ ಕುರಿತು ಡಾಕ್ಟರ್ ಪೂರ್ಣಿಮಾ ಹೊಳ್ಳಣ್ಣವರ್ ಅವರೊಂದಿಗೆ ಸಂದರ್ಶನ ಆದ ಕೇಳೋಣಂತ. ಇವರನ್ನು ಸಂದರ್ಶಿಸ್ತಾರೆ ಮಾಲಾ ಸಾಂಬ್ರಾಣಿ ಅವರು. ರೈತ ಬಾಂಧವರೇ ನಮಸ್ಕಾರ. ಇವತ್ತ ನಮ್ ಜೊತೆ ಡಾಕ್ಟರ್ ಪೂರ್ಣಿಮಾ ಹೊಳೆಣ್ಣವರ್ ಅವರಿದ್ದಾರ. ಇವರು ಕೀಟಶಾಸ್ತ್ರದೊಳಗ PhD ಮಾಡಿದ್ದಾರೆ. ಇವತ್ತ ನಿಮಗ ಅವರು ಹತ್ತಿಯಲ್ಲಿ ಗುಲಾಬಿ ಬಣ್ಣದ ಕಾಯಿ ಕೊರಕದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋರಿದ್ದಾರೆ. ಡಾಕ್ಟರ್ ಪೂರ್ಣಿಮಾ ಅವರಿಗೆ ಸ್ವಾಗತ. ನಮಸ್ಕಾರ. ಇವತ್ತ ನೀವು ನಮಗ ಹತ್ತಿಯೊಳಗ ಗುಲಾಬಿ ಬಣ್ಣದ ಕಾಯಿ ಕೊರಕದ ಬಗ್ಗೆ ಮಾಹಿತಿ ಕೊಡೋರಿದ್ದೀರಲ್ಲ, ಈ ಹತ್ತಿ ಯಾಕಷ್ಟು ಪ್ರಮುಖ, ವಾಣಿಜ್ಯ ಬೆಳೆ ಅನ್ನೋದು ರೈತ ಬಾಂಧವರಿಗೆಲ್ಲ ಗೊತ್ತದ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಭಾರತ ದೇಶವು ಜಗತ್ತಿನಲ್ಲಿ ಇತರ ದೇಶಕ್ಕೆ ಹೋಲಿಸಿದ್ರಿ ಹತ್ತಿ ರಫ್ತಿನಲ್ಲಿ ಮೊದಲ ಸ್ಥಾನದಾಗ ಐತ್ರಿ. 2023-24 ಅಂಶ ಪ್ರಕಾರ 4.6 ದಶಲಕ್ಷ ಟನ್ ಅಷ್ಟು ಹತ್ತಿಯನ್ನು ರಫ್ತು ಮಾಡಿದೆ ಈ ಸರ್ತಿ. ಹತ್ತಿಯನ್ನು ಅಂದಾಜು 60 ಲಕ್ಷ ರೈತರಿಗೆ ನೇರವಾಗಿ ಆದಾಯದ ಮೂಲವಾಗಿದೆ ಹಾಗೂ 4-5 ಕೋಟಿ ಜನರಿಗೆ ಹತ್ತಿ ಸಂಸ್ಕರಣೆ ಮತ್ತು ಬಟ್ಟೆ ವ್ಯಾಪಾರದಲ್ಲಿ ಇತರ ಸಹ ಉತ್ಪನ್ನಗಳಲ್ಲಿ ತಯಾರಿಕೆಯಲ್ಲಿ ಪರೋಕ್ಷವಾಗಿ ಜನರಿಗೆ ಉದ್ಯೋಗ ನೀಡಿದೆ. ಡಾಕ್ಟರ್ ಪೂರ್ಣಿಮಾ ಅವರ, ಈ BT ಹತ್ತಿ ಅಂತ ನಾವು ಕೇಳ್ತೀವಿ, ಈ BT ಹತ್ತಿ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇದು 1993 ಅಮೆರಿಕದ ಒಂದು ಮಾನ್ಸೆಟೊ ಕಂಪನಿಯಿಂದ ಕುಲಾಂತರ ಹತ್ತಿ ಭಾರತಕ್ಕೆ BT ಪರಿಚಯ ಆಗ್ತಿರಿ ಮೇಡಮ್. ಇದು ರೈತರ ಹೊಲದ ತಲುಪುಕಿತ ಮುಂಚೆನ ಬಹಳಷ್ಟು ಪರೀಕ್ಷೆಗಳು ಒಳಗಾಯ್ತು. ಆಮೇಲೆ ಈ BT ಹತ್ತಿ ಮೇನ್ ಅಂದ್ರೆ ಎದಕ್ಕೆ ಪ್ರಾಮುಖ್ಯತೆ ಅಂದ್ರೆ ಕಾಯಿ ಕೊರಕ ಕೀಟಗಳ ವಿರುದ್ಧ ಹೋರಾಡುವ ಆಂತರಿಕ ಅನುವಂಶಿಕ ಶಕ್ತಿ ಹೊಂದೈತ್ರಿ ಇದು. ಅದಕ್ಕೆ BT ಹತ್ತಿಯಿಂದ ಇಳುವರಿನ ಹೆಚ್ಚಾಯ್ತು ಮತ್ತು ಕೀಟನಾಶಕ ಬಳಕೆಯು ಪ್ರಮಾಣ ಕಡಿಮೆ ಆತ್ರಿ ಆ ಟೈಮಿಗೆ. ಹೀಗಾಗಿ BT ಹತ್ತಿಯು ರೈತರ ಜೀವನವನ್ನು ಸುಧಾರಿಸುವ ಸಾಮರ್ಥ್ಯ ಹೊಂದಿದೆ ಎಂದು ತೀರ್ಮಾನಿಸಲಾಯ್ತ್ರಿ ಅವಾಗ. ಹಿಂಗಾಗಿ ಅದನ್ನ ಅಖಿಲ ಭಾರತ ಹತ್ತಿ ಸಂಶೋಧನಾ ಯೋಜನಾ ಕೇಂದ್ರಗಳಂತಿರ್ತಾವ್ರಿ ಈ ಭಾರತದ ಅದ್ಯಂತ. ಮತ್ತು ರೈತರ ಹೊಲದಾಗ ಈ ಹೈಬ್ರಿಡ್ BT ಹತ್ತಿಯನ್ನು ವ್ಯಾಪಕವಾಗಿ ಪರೀಕ್ಷೆ ನಂತರ ಭಾರತ ಸರ್ಕಾರ ಏನ್ ಮಾಡತ್ರಿ, 2002 BT ಹತ್ತಿ ಹೈಬ್ರಿಡ್ ಅನ್ನು ವಾಣಿಜ್ಯ ಕೃಷಿಯನ್ನಾಗಿ ಅನುಮೋದಿಸಿತ್ರಿ. ಆಮೇಲೆ ಏನೈತಲ್ಲ, ಇದು 2002 38,000 ಹೆಕ್ಟೇರ್ ಪ್ರದೇಶದಲ್ಲಿ BT ಹತ್ತಿಯನ್ನು ಬೆಳೆಯಲಾಯ್ತ್ರಿ. ಮುಂದಿನ 5 ಭಾರತನಾಗ ಒಟ್ಟು ಹತ್ತಿಯ ಬೆಳೆ ಪ್ರದೇಶ 41% BT ಹತ್ತಿ ಕ್ಷೇತ್ರವಾಯ್ತ್ರಿ. ಭಾರತದಲ್ಲಿ BT ಹತ್ತಿ ಕೃಷಿಯಿಂದ ಸರಾಸರಿ ಇಳುವರಿ ಎಷ್ಟಂದ್ರೆ 2001-2 303 kg 2006-2007 520 kg ಏರ್ತ್ರಿ. ರಾಷ್ಟ್ರ ಮಟ್ಟದಲ್ಲಿ 2001-2 2.6 ದಶಲಕ್ಷ ಟನ್ಗಳಿದ್ದು 2006-2007 4.76 ದಶಲಕ್ಷ ಟನ್ ಅಷ್ಟು ಹತ್ತಿ ಉತ್ಪಾದನೆ ಹೆಚ್ಚಾಯ್ತ್ರಿ. ಇದಕ್ಕೆ ಪ್ರಮುಖ ಕಾರಣ BT ಕುಲಾಂತರ ಹತ್ತಿರಿ. ಇದಲ್ಲದೆ BT ಹತ್ತಿಯ ಹೆಚ್ಚಿನ ಪ್ರಮಾಣದ ಕ್ಷೇತ್ರದಲ್ಲಿ ಬೆಳೆದಿದ್ದರಿಂದ ಕಾಯಿ ಕೊರಕ ವಿರುದ್ಧ ಬಳಸುವ ಕೀಟನಾಶಕ ಬಳಕೆಯು 40-50% ಕಡಿಮೆ ಆತ್ರಿ. ಆ ಟೈಮಿಗೆ ಸುಮಾರು 10 ಅದಕ್ಕೆ BT ವಿಷಾಣು ನಿರೋಧಕ ಶಕ್ತಿ ಹಾಗೂ ರೆಫ್ಯೂಜ ಬೆಳೆ ಬೆಳೆಯುತ್ತರಿಂದ ಈ ಸಮಸ್ಯೆಗೆ ಕಾರಣವಾಗಿತ್ತಂತ. ಇತ್ತಿತ್ತಲಾಗ ಹತ್ತಿಯೊಳಗ ಈ ಗುಲಾಬಿ ವರ್ಣದ ಕಾಯಿ ಕೊರಕ ಯಾಕೆ ಹೆಚ್ಚಾಗಿತ್ತು ಅಂತ ಹೇಳ್ತೀರಿ? ಈಗ BT ಹತ್ತಿ ಅವಲಂಬಿಸಿ ಕಾಯಿ ಕೊರಕ ಹಾವಳಿ ಮುಕ್ತರಾಗಿದ್ದ ರೈತರು ಇತ್ತೀಚಿನ ದಿನದಲ್ಲಿ ಗುಲಾಬಿ ವರ್ಣದ ಕಾಯಿ ಕೊರಕದ ಸಮಸ್ಯೆ ಕಾಡುತ್ತಿದೆ. ಯಾಕಂದ್ರೆ ಮ್ಯಾಮ್, ಈ ಕೀಟದ ಹಾವಳಿಯು ಈ BOLGARD 2 ಮತ್ತು BOLGARD 1 ಮತ್ತು ಇತರ ಹತ್ತಿ ತಳಿಗಳಲ್ಲಿ ಅಧಿಕವಾಗಿ ಕಾಣುತ್ತಿದ್ರಿ. ಈಗ ಗುಜರಾತ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಈ ಕೀಟದ ಹಾವಳಿಯು ಅಧಿಕವಾಗಿದ್ರಿ. ಈ BT ವಿಷಾಣುವಿಗೆ ನಿರೋಧಕ ಶಕ್ತಿ ಹಾಗೂ ರೆಫ್ಯೂಜ ಬೆಳೆ ಬೆಳೆಯುತ್ತಿರೋದ್ರಿಂದ ಈ ಸಮಸ್ಯೆ ಕಾರಣನೆಂದು ತಿಳಿದೈತ್ರಿ. ಆಮೇಲೆ ಇದರ ಕೀಡಿಗಳು ಹೂ, ಮೊಗ್ಗು ಮತ್ತು ಕಾಯಿಯ ಒಳಗೆ ಸಂಪೂರ್ಣವಾಗಿ ಸೇರ್ಕೊಂಡ ಬಾಧಿಸಿದ ಸಾಮಾನ್ಯಾಗಿ ಇದ್ರ ಹಾವಳಿ ರೈತರಿಗೆ ಗೊತ್ತಾಗುದಿಲ್ಲರಿ. ಹತ್ತಿ ಇರುಕು ಒಡೆದಾಗಷ್ಟ ಇರುಕು ಪ್ರಾರಂಭಿಸಿದಾಗ ಅಥವಾ ಒಡೆದಾಗಷ್ಟ ರೈತರಿಗೆ ಗೊತ್ತಾಗುತ್ತಿದ್ರ ಗಮನಕ್ಕೆ ಬರುತ್ತಿದೆ. ಅಷ್ಟೊತ್ತಿಗಾಗಲೇ ಅಪಾರ ಹಾನಿನೂ ಆಗಿರ್ತೈತಿ. ರಕ್ಷಣಾ ಕಾರ್ಯಗಳ ತಗೋಬೇಕಂದ್ರೂ ಪ್ರಯೋಜನ ಆಗುದಿಲ್ಲರಿ. ಈ ಕೀಟದ ಕುರಿತು ಸರಿಯಾಗಿ ಅರಿತುಕೊಂಡು ಹಂಗಾಮಿನಲ್ಲಿ ಮುಂಜಾಗ್ರತಾ ನಿರಂತರ ಸಮೀಕ್ಷೆ ಹಾಗೂ ಸಂರಕ್ಷಣಾ ಕ್ರಮಗಳು ಕೈಗೊಳ್ಳದೆ ಹೋದರೆ ಇದು ಶೇಕಡ 20-80% ಇಳುವರಿನ ಕಡಿಮೆ ಮಾಡ್ತೈತ್ರಿ. ಆಮೇಲೆ ಈ ಗುಲಾಬಿ ವರ್ಣದ ಹಾವಳಿಗೆ ಏನ್ ತುತ್ತಾಗಿರ್ತೈತಲ್ರಿ, ಹೊಲದಿಂದ ಬಿಡಿಸಿದ ಹತ್ತಿಯು ಅರಳಿ ಗುಣಧರ್ಮವು ಹಾಳಾಗಿರುತ್ತಿದ್ರಿ. ಸಮರ್ಪಕ ಬೆಳೆನೂ ಸಿಗುದಿಲ್ಲ ರೈತರಿಗೆ. ಡಾಕ್ಟರ್ ಪೂರ್ಣಿಮಾ ಅವರ, ಈ ಗುಲಾಬಿ ವರ್ಣದ ಕಾಯಿ ಕೊರಕದ ಬೆಳವಣಿಗೆ ಹಂತದ ಬಗ್ಗೆ ಹೇಳ್ರಿ. ಈ ಕೀಟಕ್ಕೆ ನಾಲ್ಕು ಹಂತಗಳಿರ್ತಾವ್ರಿ, ಅಂದ್ರೆ ಜೀವನ ಚಕ್ರ ಅಂತೀವ್ರಿ ಇದಕ್ಕ. ಒಂದು ಮೊಟ್ಟೆ, ಎರಡನೇದು ಕೀಡೆ, ಮೂರನೇದು ಕೋಶಾವಸ್ಥೆ ಹಾಗೂ ನಾಲ್ಕನೇದು ಪ್ರೌಢ ಕೀಟ ರೀ. ಒಂದು ಜೀವನ ಚಕ್ರ ಪೂರ್ತಿಗೊಳಿಸ್ಬೇಕಂದ್ರ 25-35 ದಿನಗಳಿಗೆ ಬೇಕ್ರಿ ಹುಳಕ್ಕ. ಹತ್ತಿಯು ಒಂದು ಹಂಗಾಮಲ್ಲಿ ಹೂವಾಡುವ ಹಂತದಿಂದ ಹಿಡಿದು ಬಿಡಿಸು ಹತ್ತಿ ಬಿಡಿಸುವವರೆಗೂ ಈ ಕೀಟದ ಬಾಧೆ ಕಂಡು ಬರ್ತೈತ್ರಿ. ಈ ಗುಲಾಬಿ ಕಾಯ್ಕೊರಕ ಹುಳದ ಪತಂಗಗಳು ಅಂದ್ರೆ ಹೆಣ್ಣು ಪತಂಗಗಳು ತನ್ನ ಜೀವಿತಾವಧಿಯೊಳಗ ಎಷ್ಟು ತತ್ತಿ ಇಡ್ತಾವ ಅಂತ? ಹೆಣ್ಣು ಪತಂಗರಿ ಸುಮಾರು 100-125 ಬಿಳಿ ಸಣ್ಣ ಸಣ್ಣದ ಮೊಟ್ಟೆ ಇಡ್ತಾವ್ರಿ. ಎಲ್ಲೆಲ್ಲಿ ಅಂದ್ರ ಮೊಗ್ಗುರಿ, ಹೂವು ಮತ್ತು ಕಾಯಿಗಳ ಮೇಲೆ ಇಡ್ತಾವ್ರಿ. ಕಾಣಂಗೇನೂ ಇಲ್ರಿ ಮ್ಯಾಮ್, ಅಷ್ಟು ಸಣ್ಣ ಇರ್ತಾವ್ರಿ ಇವು. ಆಮೇಲೆ ಸುಮಾರು 4-6 ದಿನ ಬೇಕ್ರಿ. ಕಾವಿನ ನಂತರ ಮೊಟ್ಟೆಯಿಂದ ಹೊರಬಂದ ಈ ಮರಿಗಳು ಏನ್ ಮಾಡ್ತಾವ್ರಿ, ಕಂದು ಬಣ್ಣಕ್ಕೆ ತಿರುಗ್ತಾವ, ತಲೆ ಇದ್ರದ ಕಣ್ಣು ಬಂದೇ ಇರುತ್ತರಿ. ಆಮೇಲೆ ಈ ಕೀಡಿ ಏನ್ ಮಾಡ್ತಾವ್ರಿ, ಹೂ ಮೊಗ್ಗು ಕಾಯಿ ಒಳಸೇರಿ ತಿರುಳನ್ನು ತಿಂದು ಆಮೇಲೆ ಒಟ್ಟು 4 ಹಂತಗಳನ್ನು ಅದ ಹೂ ಅಥವಾ ಪೂರ್ಣ ಸಂಪೂರ್ಣ ಕಾಯಿ ಒಳಗನ ಪೂರ್ತಿಗೊಳಿಸ್ತೈತ್ರಿ. ಆಮೇಲೆ ಇದ್ 4ನೇ ಹಂತ ಏನಿರ್ತೈತಲ್ರಿ ಮರಿ ಹುಳದ, ಅವಾಗದ ಮರಿಗಳ ಬಣ್ಣ ಗುಲಾಬಿ ವರ್ಣಕ್ಕೆ ತಿರುಗ್ತೈತ್ರಿ. ಕೀಡಾವಸ್ಥೆ ಅವಧಿಯಲ್ಲಿ ಸುಮಾರು 12-15 ದಿನ ಇರುತ್ತೆ. ಈ ಕೀಟವು ಹತ್ತಿ ಗಿಡದ ಅವಿಶೇಷ ಅಥವಾ ಮಣ್ಣಿನಲ್ಲಿ ಕೋಶಾವಸ್ಥೆ ಹೊಂದುತ್ತದೆ. ನಂತರ 2-8 ದಿನಗಳಲ್ಲಿ ಪತಂಗಗಳಾಗಿ ಹೊರಗೆ ಬರ್ತಾವ. ಗುಲಾಬಿ ಕಾಯಿ ಕೊರಕದಲ್ಲಿ ಸುಪ್ತಾವಸ್ಥೆ ಅಂತ ನಾವು ಕೇಳ್ತೀವಿ, ಈ ಸುಪ್ತಾವಸ್ಥೆ ಅಂದ್ರೆ ನಮ್ಮ ಕೀಡೆ ಏನೈತಲ್ರಿ ಮ್ಯಾಮ್, ತಾಪಮಾನದಲ್ಲಾಗುವ ಏರುಪೇರು ಅಥವಾ ಆಹಾರ ಕೊರತೆಯಿಂದಾಗಿ ರಕ್ಷಿಸಿಕೊಳ್ಳಲು ಅಥವಾ ತನ್ನ ಸಂತತಿಯನ್ನು ಮುಂದುವರಿಸಲು ಸುಪ್ತಾವಸ್ಥೆಯನ್ನು ತಲುಪುತ್ತಿದೆ. ಸಾಮಾನ್ಯವಾಗಿ 4ನೇ ಹಂತದ ಮರಿ ಹುಳರಿ ಕೋಶಾವಸ್ಥೆಗೆ ತಲುಪಿ ಕೀಡೆ ಹಂತದಲ್ಲಿ ಹತ್ತಿ ಕಾಯಿ, ಹತ್ತಿ ಗಿಡಗಳ ಅವಶೇಷ ಅಥವಾ ಮಣ್ಣಿನಲ್ಲಿ ಸುಪ್ತಾವಸ್ಥೆ ಹೊಂದುತ್ತದೆ. ಪುನಃ ಸೂಕ್ತ ವಾತಾವರಣ ದೊರೆತಾಗ ಈ ಸುಪ್ತಾವಸ್ಥೆಯಲ್ಲಿರುವ ಕೀಡೆಗಳು ಕೋಶಾವಸ್ಥೆ ಪೂರ್ಣಗೊಳಿಸಿ ಪ್ರೌಢ ಕೀಟಗಳಾಗಿ ಮಾರ್ಪಡ್ಗೊಂಡು ವಂಶಾಭಿವೃದ್ಧಿಯನ್ನು ಮುಂದುವರಿಸುತ್ತಿತ್ರಿ. ಈ ಗುಲಾಬಿ ಕಾಯ್ಕೊರಕ ಹುಳ ಬಾಲ್ವರ್ಮ್ ಏನೇನ್ ಹಾನಿ ಮಾಡ್ತದ, ಇದ್ರ ಲಕ್ಷಣ ಏನು ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಅರ್ಥ ಆಗುವಂಗ ಹೇಳ್ತೀರಿ? ಕೀಟದ ಬಾಧೆ ರೀ ಅಕ್ಟೋಬರ್ ನಂತರ ಹೆಚ್ಚಾಗಿ ಕಾಣ್ತೈತಿ. ಸಾಮಾನ್ಯವಾಗಿ ಈ ಕೀಟದ ಚಟುವಟಿಕೆಯು ಬೆಳೆಯು ಹೂ ಆಡುವ ಹಂತದಲ್ಲಿರುವಾಗ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ಹೂಗಳು ಒಳತಿರುಳನ್ನು ಹಾನಿಗೊಂಡು ಸರಿಯಾಗಿ ಅರಳದೆ ವಿರೂಪಗೊಳ್ಳುತ್ತವೆ ಇವು. ನಂತರ ಆರಂಭಿಕ ಹಂತದಲ್ಲಿ ಕೀಡೆಯು ಬಿಳಿ ಬಣ್ಣದವಾಗಿರುತ್ತದೆ ಹಾಗೂ ಹತ್ತಿಯ ಕಾಯಿಗಳನ್ನು ಪ್ರವೇಶಿಸುವಾಗ ಇವುಗಳು ಮಾಡಿದ ರಂಧ್ರವು ಮುಚ್ಚೋಗ್ಬಿಡ್ತೈತ್ರಿ. ಈ ಹುಳ ಒಳಗ್ ಒಂದ್ಸಲ ಸೇರ್ತು ಅಂದ್ರ ಅದ್ ಒಳಗ್ ಸೇರಿದ್ದು ತೂತು ಸತೆ ಕಾಣಂಗಿಲ್ರಿ, ಮ್ಯಾಲೆ ಮುಚ್ಕೊಂಡು ಹೋಗ್ಬಿಡ್ತೈತಿ. ಹೀಗಾಗಿ ಇದ್ರದ ರೈತರಿಗೆ ಗೊತ್ತಾಗಂಗಿಲ್ಲ. ಆಮೇಲೆ ಯಾಕನಾಗ್ತೈತಿ, ಇವುಗಳ ಇರುವಿಕೆಯನ್ನು ಗಮನಿಸುವುದು ಕಷ್ಟವಾಗುತ್ತದೆ. ಆದ್ರ ಬಲಿತ ಗುಲಾಬಿ ಬಣ್ಣದ ಕೀಡೆ ಏನಿರುತ್ತಲ್ರಿ ಕಾಯಿಂದ ಹೊರಗ್ ಬರ್ಬೇಕ್ರಿ ಅವು ಮೇಡಮ್. ಅವಾಗ ಏನ್ ಮಾಡ್ತೈತಿ, ರಂಧ್ರ ಮಾಡಿ ಹೊರಗ್ ಬರ್ತೈತಿ. ಆ ರಂಧ್ರ ಅವಾಗ ಕಾಣತ್ರಿ, ಅಂದ್ರ ಕಾಯಿ ಬಲ್ತಾಗ ಮತ್ ಹುಳಾನು ದೊಡ್ಡದಾದಾಗ ಹೊರಗ್ ಬಂದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಇದು ಹಾನಿ ಮಾಡಿದ ಮೇಲೆ ಇದು ಐತಿ ಅನ್ನೋದು ಗೊತ್ತಾಗ್ತದೆ. ಇದರಿಂದಾಗೇನ ರೈತ ಬಾಂಧವರಿಗೆ ಹಾನಿ ಬಹಳ ಆಗ್ತದೆ. ಹೌದ್ರಿ ಮೇಡಮ್. ಇಷ್ಟೆಲ್ಲ ಹಾನಿ ಮಾಡುವಂತಹ ಈ ಗುಲಾಬಿ ಕಾಯಿ ಕೊರಕವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು, ಈ ಹುಳುಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಹಂತದೊಳಗ ನಿರ್ಮೂಲನೆ ಮಾಡುವುದು ಸರಳ ಆಗಿರ್ತದೆ ಮತ್ತು ಯಾವ ಹಂತ ಮಹತ್ವದಾಗಿರ್ತದ? ಕೀಡಿ ಹಂತ ಪ್ರೌಢ ಕೀಟ, ಕೀಡಿ ಹಂತ ಹಾಗೂ ಪ್ರೌಢ ಕೀಟ ಸಮೀಕ್ಷೆ ಅತ್ಯಂತ ಮಹತ್ವವಾಗೈತ್ರಿ. ಇದ್ರೊಗ ಈ ಗುಲಾಬಿ ಕಾಯ್ಕೊರಕದ ಆರ್ಥಿಕ ಹಾನಿಯ ಮಟ್ಟ ಎಷ್ಟು ಅಂತ? ಇದು 3 ದಿನ ಸತತವಾಗಿ 8 ಪತಂಗ ಈ ಮೋಹಕ ಬಲೆ ಹಾಕಿರ್ತೀವ್ರಿ, ಅದಕ್ಕೆ ಸತತವಾಗಿ 3 ದಿನಕ್ಕೂ 8 ಬಿದ್ದು ಅಂದ್ರ ಅಥವಾ ಹೂಗಳಲ್ಲಿ ಅಥವಾ 60 ಹೂಗಳಲ್ಲಿ 6 ಹೂಗಳು ಹಾನಿಯಾಗಿದ್ದರ ಅಥವಾ 20 ಕಾಯಿಗಳಲ್ಲಿ 2 ಕಾಯಿ ಹಾನಿಯಾಗಿದ್ರ ಅಥವಾ 2ಕ್ಕಿಂತ ಹೆಚ್ಚು ಮರಿಗಳನ್ನು ಕಂಡು ಬಂದ್ರ ಅಂದ್ರೆ ಶೇಕಡ 10% ಬಾಧೆ ಇದ್ರ ಇದು ಹಾನಿ ಮಟ್ಟ ತಲುಪೈತಿ ಅಂತ ಅರ್ಥ ರೀ ಮೇಡಮ್. ಈ ಗುಲಾಬಿ ಕಾಯ್ಕೊರಕದ ಸಮಗ್ರ ನಿರ್ವಹಣಾ ಪದ್ಧತಿ ಯಾವು ಅಂತ ತಿಳಿಸ್ತೀರಿ? ಈಗ್ರಿ ಹೂ ಆಡುವ ಹಂತದಲ್ಲಿ ಪ್ರತಿ ಹೆಕ್ಟರ್ ಗೆ ಏನಿರುತ್ತೈತಲ್ರಿ 30 ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸಬೇಕ್ರಿ. ಅದ್ರೊಳಗ ಗಂಡು ಪತಂಗಗಳು ಸಾಮೂಹಿಕವಾಗಿ ಬಲೆ ನಾಶಪಡಿಸುವುದ್ರಿ. ಆಮೇಲೆ ಸುಮಾರು 50-60 ದಿನಗಳ ಬೆಳೆ ಇದ್ದಾಗ್ರಿ, 5% ಬೇವಿನ ಬೀಜದ ಕಷಾಯ ಅಥವಾ 5 ml ಬೇವಿನ ಎಣ್ಣೆನು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಬೇಕ್ರಿ. ಇದು ಯಾವಾಗಂದ್ರ 50-60 ದಿನಗಳಿದ್ದಾಗ್ರಿ. 3 ತಿಂಗಳ ಅವಧಿ ಬೆಳೆ ಇದ್ದಾಗ್ರಿ, ಪ್ರತಿ ಹೆಕ್ಟರ್ಗೆ 150,000 ಟ್ರೈಕೋಗ್ರಾಮ್ ಬ್ಯಾಕ್ಟೀರಿಯಾ ಎಂಬ ಮೊಟ್ಟೆ ನಾಶಕ ಪರತಂತ್ರ ಜೀವಿಗಳ ಸಿಗ್ತಾವ್ರಿ, ಅದನ್ನ ಬಳಕೆ ಮಾಡ್ಬೇಕು. ಆಮೇಲೆ ಇದು ಸ್ಪ್ಲಾಡ್ ಫಿರಾಮೋನ್ ಅಂತ ಸಿಗುತ್ತೆ, ಈ ಹೆಂಗ ಅದ ಟ್ರ್ಯಾಪ್ ಅಂತ ಹೇಳಿದ್ವಲ್ರಿ, ಹಂಗ ಇದ ಸ್ಪ್ಲಾಡ್ ಫಿರಾಮೋನ್ ಲಿಂಗಾಕರ್ಷಕ ವಸ್ತುನ. ಇದನ್ನು ಬೆಳೆಯು 60-90 ದಿವಸಗಳ ಇದ್ದಾಗ ಪ್ರತಿ ಎಕರೆಗೆ 2 ಚಮಚೆನೂ ಅದ ಇದ್ರ ಜೊತೆನೆ ಇರ್ತಾವ್ರಿ ಮೇಡಮ್. ಆ 200 ಚಮಚೆ ಸಮಾನಾಂತರದಲ್ಲಿ ಗಿಡದಿಂದ ಕೊಂಬೆ ಮೇಲೆ ಇಡುವುದರಿಂದ ಗಂಡು ಪತಂಗಗಳು ಆಕರ್ಷಿಸಲ್ಪಟ್ಟು ಗಂಡು ಮತ್ತು ಹೆಣ್ಣು ಪತಂಗಗಳ ಸಂಪರ್ಕ ತಪ್ಪಿ ಕುಂಠಿತ ಆಗ್ತೈತ್ರಿ. ನೆಕ್ಸ್ಟ್ ಬಾಧಿತ ಹೂವು ಮೊಗ್ಗು ಕಾಯಿಗಳು ಮತ್ತು ಪತಂಗಗಳ ಚಟುವಟಿಕೆ ಆಧರಿಸಿ 1 ml ಸ್ಪೈನೆಟ್ರಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮತ್ತು ಸುಮಾರು 100 ದಿನಗಳ ಅವಧಿಗಿಂತ ಮುಂಚೆ ಬೆಳೆಯಲ್ಲಿ ಮೊಟ್ಟೆ ನಾಶಕ ಕೀಟನಾಶಕಗಳಾದ ಪ್ರೊಫೆನೋಫಾಸ್ 2 ml ಅಥವಾ ಥಯೋಡಿಕಾರ್ಪ್ 1 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಆಮೇಲೆ ಸುಮಾರು 100 ದಿನಗಳ ನಂತರ ರೀ ಅವಶ್ಯಕಾನುಸಾರವಾಗಿ ಪೈರಿಥ್ರೋಡ್ ಕೀಟನಾಶಕ ಅಂತ ಸಿಗ್ತಾವ್ರಿ, ಈಗ ಯಾವಂದ್ರೆ ಲ್ಯಾಮ್ಡಾಸೈಲೋತ್ರಿನ್ ಅಥವಾ ಡೈಕಾಮೆಥ್ರಿನ್ ಅಥವಾ ಸೈಪರ್ಮೆಥ್ರಿನ್, ಇವನ್ನೆಲ್ಲ 1/2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕ್ರಿ. ನೆಕ್ಸ್ಟ್ ಪ್ರತಿ ಹೆಕ್ಟರ್ಗೆ ನಮ್ಗೀಗ ಸಿಂಪರಣೆ ದ್ರವಣ ಎಷ್ಟು ಬೇಕು ಅಂದ್ರೆ 1,250 ಲೀಟರ್ ಗಂಟಲೆ ಬೇಕಾಗುತ್ತೆ ನೀರು. ಹತ್ತಿ ಬೆಳೆ ಕಟಾವು ಮಾಡಿದ ನಂತರ ಈ ಜಮೀನು ನಿರ್ಮಲೀಕರಣ ಹೆಂಗ್ ಮಾಡಬೇಕು ಅಂತ. ಹತ್ತಿ ಬಿಡಿಸುವುದು ಜಲ್ದಿ ಮುಗಿದ್ಮೇಲ್ರಿ ಮೇಡಮ್, ತದನಂತರ ಏನಿರ್ತಿತ್ತಲ್ಲ ಬಾಧಿತ ಹತ್ತಿ ಗಿಡಗಳನ್ನು ಹಾಗೆ ತ್ಯಾಜ್ಯವನ್ನು ಕೂಡು ಹಾಕಿ ನಾಶಪಡಿಸಬೇಕ್ರಿ. ಯಾವುದೇ ಸಂದರ್ಭದಲ್ಲೂ ಹತ್ತಿ ಬಿಡಿಸಿದ ನಂತರ ಮತ್ತೆ ಬೆಳೆಯನ್ನು ಪುನಶ್ಚೇತನಗೊಳಿಸುವುದು ಹಾಗೆ ಮಾಡಬಾರ್ದು. ಆಮೇಲೆ ಇರುಕು ಕಾಯಿಗಳು ಹತ್ತಿ ಗಿಡದಿಂದ ಕಿತ್ತು ನಾಶಪಡಿಸಬೇಕ್ರಿ. ಆಮೇಲೆ ಫೆಬ್ರವರಿಯಿಂದ ಮೇ ತಿಂಗಳವರೆಗೂ ಹೊಲದಲ್ಲಿ ಹತ್ತಿ ಗಿಡಗಳನ್ನು ಇರದಂತೆ ನೋಡ್ಕೋಬೇಕ್ರಿ. ಆಮೇಲೆ ಈ ಕೀಟ ಹಾವಳಿ ಮುಂದಿನ ಹಂಗಾಮಿಯಲ್ಲಿ ಕಡಿಮೆ ಮಾಡಬಹುದು. ಅಕಸ್ಮಾತ್ ಆಗಿ ಫೆಬ್ರವರಿ ಅಥವಾ ಮೇ ತಿಂಗಳ ಹೊಲದಲ್ಲಿ ಹತ್ತಿ ಗಿಡಗಳು ಇರದಂತೆ ನೋಡ್ಕೊಂಡ್ರೆ ಈ ಕೀಟದ ಹಾವಳಿ ಮುಂದಿನ ಹಂಗಾಮಿನಲ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡುವುದರಿಂದ ಕೋಶಗಳು ಮತ್ತು ಸುಪ್ತಾವಸ್ಥೆಯಲ್ಲಿ ಏನು ಮರಿ ಹುಳುಗಳು ಇರ್ತಾವಲ್ರಿ ಭೂಮಿಯ ಮೇಲ್ಮೈಗೆ ಹೊರಗುಮ್ಮಿ ಬಿಸಿಲಿನ ತಾಪಮಾನಕ್ಕೆ ಸಾಯ್ತಾವ್ರಿ. ಡಾಕ್ಟರ್ ಪೂರ್ಣಿಮಾ ಅವರ, ಈ ಜಿನ್ ಕಾರ್ಖಾನೆಯವರು ಇರ್ತಾರಲ್ಲ ಗುಲಾಬಿ ಕಾಯಿ ಕೊರಕವನ್ನ ನಿಯಂತ್ರಣ ಮಾಡಕ್ಕ, ಅವರು ಏನಾದರೂ ಕ್ರಮಗಳನ್ನ ಕೈಗೊಳ್ಬೇಕು ಹೆಂಗ ಅಂತ. ಕೈಗೊಳ್ಬೇಕ್ರಿ ಅವ್ರು, ಈ ಜಿನ್ನಿಂಗ್ ಸಲುವಾಗಿ ಮಿಲ್ಗೆ ಬರುವ ಏನ್ ಹತ್ತಿ ಇರ್ತಾವಲ್ರಿ ಅಂಗಡಿಯೊಳಗ, ಈ ಕೀಟದ ಅವಶೇಷಗಳು ನಾ ಆಗ್ಲೇ ಹೇಳಿದ್ನಲ್ರಿ ಮ್ಯಾಮ್, ಸುಪ್ತಾವಸ್ಥೆ ಅಂತ ಹೇಳಿದ್ರಿ, ಅದಕ್ಕ ಇವೇನಾಗ್ಬಿಡ್ತಾವ್ರಿ ಬೀಜದೊಳಗೆ ಇರ್ತಾವ್ರಿ, ಇವೇನ್ ಹುಳ ಇರ್ತಾವಲ್ಲ ಬೀಜದೊಳಗೆ ಸುಪಾವಸ್ಥೆನು ಹೋಗಿರ್ತಾವ. ಅಂತ ಕೀಟಗಳು ಇರೋದ್ರಿಂದ ಜಿನ್ನಿಂಗ್ ಸಂದರ್ಭದ ಇಂಥ ಅವಶೇಷ ಗಮನಿಸಿ ಆಯ್ದು ನಾಶಪಡಿಸ್ಬೇಕು. ಒಂದು ಇಲ್ಲ ಅಂದ್ರೆ ಜಿನ್ನಿಂಗ್ ನಂತರ ಉಳಿದುಕೊಂಡ ಬೀಜದಲ್ಲಿ ಸುಪ್ತಾವಸ್ಥೆಯ ಕೀಡೆಗಳು ಇರುತ್ತವೆ. ಈ ಬೀಜಗಳು ದೀರ್ಘಕಾಲದ ಶೇಖರಣೆ ಅಪಾಯಕಾರಿ, ಹೀಗಾಗಿ ಕೂಡಲೇ ಬೀಜಗಳನ್ನು ಹಿಂಡಿಗಾಗಿ ಅರಿಯಲು ಸಾಗಿಸಬೇಕು, ಇಲ್ಲವಾದರೆ ಆಳವಾದ ಗುಂಡಿಯಲ್ಲಿ ಹೂಳಬೇಕು ರೀ. ನೆಕ್ಸ್ಟ್ ಪ್ರತಿ ಮಿಲ್ಲಿನಲ್ಲಿ ನಾ ಏನ ಮೋಹಕ ಬಲೆ ಅಂತ ಹೇಳಿದ್ನಲ್ರಿ ಮ್ಯಾಮ್, ಅಂತವನ್ನ ಒಂದ್ ಮಿಲ್ನಾಗ 4x4 ಹಾಕ್ಬಿಡ್ಬೇಕ್ರಿ. ಬೆಳಕಿನ ಬಲೆ ಅಂತಾರ್ರಿ, ಲೈಟ್ ಟ್ರ್ಯಾಪ್ ಅಂತಾರ, ಅದನ್ನೊಂದು ಹಾಕಿದ್ರು ನಡೀತೈತ್ರಿ. ಅದಕ್ಕೆ ಹುಳ ಅಟ್ರಾಕ್ಟ್ ಆಗಿ ಆ ಬಕೆಟ್ನಾಗ ಒಂದು ಕಲೆಕ್ಟ್ ಮಾಡಿದ್ರೆ ಅವು ಸಾಯ್ತಾವ್ರಿ. ಇಲ್ಲಿ ಡಾಕ್ಟರ್ ಪೂರ್ಣಿಮಾ ಅವರ, ನೀವು ಬಹಳ ಸಮರ್ಪಕವಾಗಿ ಹತ್ತಿಯೊಳಗ ಗುಲಾಬಿ ಬಣ್ಣದ ಕಾಯಿ ಕೊರಕಗಳನ್ನ ನಿಯಂತ್ರಿಸುವ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದ. ಇದುವರೆಗೆ ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿ ಕೊರಕದ ನಿಯಂತ್ರಣ ಈ ಕುರಿತು ಡಾಕ್ಟರ್ ಪೂರ್ಣಿಮಾ ಹೊಳ್ಳಣ್ಣವರ್ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಕೇಳಿದ್ರಲ್ಲ. ಈಗ ಧಾರವಾಡ ತಾಲೂಕು ಮನಗುಂಡಿಯ ಶಾಂತವ್ವ ಬಿ ಗೌಡರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಅಣ್ಣ ತಮ್ಮರ ಕೂಡಿ ಒಂದ ಚೂರಿ ಹಿಡದೆ ಹೊಂದಿಸಿ ಬೆಂಡೆ ಕೊರೆದಾರೆ ಸೋನ್ನೀರೆ ಸೋಬಾನವನ್ನೀರೆ ಸೋನ್ನೀರೆ ಸೋಬಾನವನ್ನೀರೆ ತಮ್ಮರ ಕೂಡಿ ಒಂದ ಚೂರಿ ಹಿಡದೆ ಹೊಂದಿಸಿ ಬೆಂಡೆ ಕೊರೆದಾರೆ ಸೋವನ್ನೀರೆ ಸೋಬಾನವನ್ನೀರೆ ಸೋನ್ನೀರೆ ಸೋಬಾನವನ್ನೀರೆ ಬೆಂಡ ಕೊರದರ ನೀರ ನಂದೀಶ್ವರನ ತರದಾರೆ ಸೋನ್ನೀರೆ ಸೋಬಾನವನ್ನೀರೆ ಸೋನ್ನೀರೆ ಸೋಬಾನವನ್ನೀರೆ ಮಳಿ ಬಂದ ಬಾ ಸಿಂಗ ತೊಯ್ದ ಬಾನ ಮಾರೇ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ತೊಯ್ದ ವನವಾದನ ಮನಸುರ ದೇಸರ ಕುಂದ್ರಾಕ ನೆರಳಾದೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ತರುವಾಗ ಮಂಡಲಕ್ಕ ಮಳಿ ಬಂದ ಮಂಡಲ ತೆಗತ ವನವಾದೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ದಂಡಿಯಲ್ಲ ತೆಗತ ವನವಾದಿ ಮನಸೂರ ಕಣ್ಣಿ ಕುಂದ್ರಾಕ ನೆರಳಾದೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ನಾಗ ಸಮಂದಿಗೆ ಕೊಡರೆ ಎಸ ಗದ್ದಿಗೆ ಹೊಲ ಕೊಡರೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ಹೊಲ ಕೊಡರೆ ಮಣ್ಣಾಗ ಹಂಡೋರಿ ಕೊಡರೆ ಉಲ ಪಿಯ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ತಣ್ಣಾಗ ಸುಂದ ಮಂತ ಕೊಡರೆ ಯಶನಗದಿಗೆ ಹೊಲ ಕೊಡರೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ಹೊಲ ಕೊಡರೆ ಮಣ್ಣಾಗ ಹಂಡೋರಿ ಕೊಡರೆ ಹಾಕ್ಯಂದ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ಕೊಡರೆ ಹಾಕ್ಯಂದ ಬಸವಣ್ಣ ಗುಲಪಿಯ ಕೊಡರೆ ಏನೊಂದ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ತಾಳಿ ಕಟ್ಟು ಮಾಟ ತಾಳಿಕೊಂಡೋಗಾರೆ ತಾಯವ್ವಾಗೇನೋ ಅನಬೇಡರೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ತಾಳಿ ಕಟ್ಟಿದ ಬಳಕ ತಾಯವ್ವನ ಗೊಡಿವೇನ ಇನ್ನೊಂದ ಜಾವ ನಿಲ್ಲಗಾಳೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ಪರದಾಗ ಹೊಕ್ಕ ಬೀಸುವ ನೀಗಾಳೆ ಇನ್ನೊಂದ ಜಾವ ನಿಲ್ಲಗಾಳೆ ಸೋವ ನೀರ ಸೋಬಾನವ ನೀರ ಸೋವ ನೀರ ಸೋಬಾನವ ನೀರ ಸಂಪ್ರದಾಯದ ಪದ ಕೇಳುತ್ತಿದ್ದೀರಿ. ಅಂಗಳ ಸಾರಿ ಶ್ರೀರಂಗ ಒಲಿ ತೆಗೆದು ತಾರಂಗದಂಗಡಿ ರದ ಬಿದೆ ತಾರಂಗದಂಗಡಿ ರದ ಬಿದೆ ತಾರಂಗದಂಗಡಿ ರದ ಬೀದಿ ಒಳಗ ಸಿಂಗಾರ ಮಾಡ್ಯಾರೋ ಗಂಗವ್ವನೆ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ ಅಂಗಳ ಸಾರಿ ಶ್ರೀರಂಗ ಓಲಿ ತೆಗೆದು ತಾರಂಗದಂಗಡಿ ರದ ಬಿದೆ ತಾರಂಗದಂಗಡಿ ರದ ಬಿದೆ ತಾರಂಗದಂಗಡಿ ರದ ಬೀದಿ ಒಳಗ ಸಿಂಗಾರ ಮಾಡ್ಯಾರಿ ಗಂಗವ್ವನೆ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ ಕಾಯಂಗ ಭಾಗ್ಯವ್ರಿ ಕಿರಜಡಿ ಸಿದ್ಧರ ಒಳಗೆ ಶಿವ ಶರಣರೇ ಸಿದ್ಧರ ಒಳಗೆ ಶಿವ ಶರಣರೇ ಸಿದ್ಧರ ನೀ ಒಳಗ ಶಿವಸನ ಮೈಲರ ಲಿಂಗ ಗುಜ್ಜಿ ತೋರಂಗಕ್ಕೆ ಮನಸೋತಾರೆ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ ಚಿಕ್ಕವರು ಹೊಳೆಯ ಈ ಚಿಕ್ಕ ನಾವು ಹೊಳೆಯಾಗ ಇಳಿಲಿಲ್ಲ ಮಾರಿಯ ತೊಳಿಲಿಲ್ಲ ಗುಜ್ಜಿ ತೋರಂಗಕ್ಕೆ ಮನಸೋತಾರೆ ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಗುಡಿಯಾಗ ಹುಚ್ಚ ಬಂದಿಳದಾನ್ರಿ ಹುಚ್ಚ ನಾಡಿರು ಮಾತ ಹೋಶಿನಿಲ್ಲ, ಹುಚ್ಚ ನಾಡಿರು ಮಾತ ಹೋಶಿನಿಲ್ಲ, ಹುಚ್ಚ ನಾಡಿರು ಮಾತ ಹೋಶಿಲ್ಲ. ಮೈಲರ ಲಿಂಗ ಗೊಜ್ಜಿ ತೋರಂಗಕ್ಕ ಮನಸೋತಾರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಹಾಲಿನ ಬಾವ್ಯಾಗ ಹರದಿ ಜಳಕ ಮಾಡಿ ಸುಳ್ಳೆ ಕ್ಯಾರಿಗೆ ಮಡರಿದ್ದಾಳೆ, ಸುಳ್ಳೆ ಕ್ಯಾರಿಗೆ ಮಡರಿದ್ದಾಳೆ. ಸುಳ್ಳೆ ನೀ ಕ್ಯಾರಿಗೆ ಮುಡಿಯ ಗಂಗಿ ಮಾಳವ್ವ ನಟ್ಟಿ ಮೀ ಕಾರೇಕ ಕರೆಸಿಗೊಳರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಪಾದ ಬಾವ್ಯಾಗ ಮಿತ್ರಿ ಜಳಕ ಮಾಡಿ ಬಿಚ್ಚಿ ಕ್ಯಾರಿಗೆ ಮಡರಿದ್ದಾಳೆ, ಬಿಚ್ಚಿ ಕ್ಯಾರಿಗೆ ಮಡರಿದ್ದಾಳೆ. ಬಿಚ್ಚಿ ನೀ ಕ್ಯಾರಿಗೆ ಮುಡಿಯ ಗಂಗಿ ಮಾಳವನ ಗುಗ್ಗಳ ಕಾರೇಕ ಕರೆಸಿಗೊಳರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಕಾಯಂಗ ಭಾಗ್ಯವ್ರಿ ಕಿರಿಜಾಡಿ ಸಿದ್ಧರ ಒಳಗೆ ಶಿವ ಶರಣರೆ, ಸಿದ್ಧರ ಒಳಗೆ ಶಿವ ಶರಣರೆ, ಸಿದ್ಧರ ನೀ ಒಳಗ ಶಿವಶನ ಮೈಲರ ಲಿಂಗ ಗೊಜ್ಜಿ ತೋರಂಗಕ್ಕ ಮನಸೋತಾರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಹೊಳೆಯ ಚಿಕ್ಕವರ ಹೊಳೆಯ ಈ ಚಿಕ್ಕ ನಾವ ಹೊಳೆಯಾಗ ಇಳಿಲಿಲ್ಲ ಮಾರಿಯ ತೊಳಿಲಿಲ್ಲ ಗೊಜ್ಜಿ ತೋರಂಗಕ್ಕ ಮನಸೋತಾರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಮನ್ಯಾರೊಡದಾಗ ಚಿನ್ನ ಹುಬ್ಬಳ್ಳಿಯಾಗ ಹುಬ್ಬಳ್ಳಿಯಾಗುವ ಮಾರೇ ಚಲ್ರಿ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಅಂಗಳ ಸಾರಿ ಶ್ರೀರಂಗ ಓಲಿ ತೆಗೆದು ತಾರಂಗ ರಂಗಡಿ ರಾಧ ಬೀದೆ, ತಾರಂಗ ರಂಗಡಿ ರಾಧ ಬೀದೆ, ತಾರಂಗ ರಂಗಡಿ ರಾಧ ಬೀದಿ ಒಳಗ ಸಿಂಗಾರ ಮಾಡಿ ಹರಿ ಗಂಗವ್ವನ, ಜೈ ಮಂಗಳೋ ಮಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ಮಿತ್ರೆ ಸುಯ್ ಮಂಗಳ. ಕಾಯಂಗ ಭಾಗ್ಯವ್ರಿ ಕಿರಿಜಾಡಿ ಸಿದ್ಧರ ಒಳಗೆ ಶಿವ ಶರಣರೇ, ಸಿದ್ಧರ ಒಳಗೆ ಶಿವ ಶರಣರೇ, ಸಿದ್ಧರ ನೀ ಒಳಗ ಶಿವಶನ ಮೈಲರ ಲಿಂಗ ಗುಜ್ಜಿ ತೋರಂಗಕ್ಕ ಮನಸೋತಾರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಗುಡಿಯಾಗ ಹುಚ್ಚ ಬಂದಿಳದಾನ ಹುಚ್ಚ ನಾಡಿರು ಮಾತ ಹೋಶಿನಿಲ್ಲ, ಹುಚ್ಚ ನಾಡಿರು ಮಾತ ಹೋಶಿನಿಲ್ಲ, ಹುಚ್ಚ ನಾಡಿರು ಮಾತ ಹೋಶಿಲ್ಲ. ಮೈಲರ ಲಿಂಗ ಗುಜ್ಜಿ ತೋರಂಗಕ್ಕ ಮನಸೋತಾರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಯಾಗ ಇಳಿಲಿಲ್ಲ ಮಾರಿಯ ತೊಳಲಿಲ್ಲ ಗುಜ್ಜಿ ತೋರಂಗಕ್ಕ ಮನಸೋತಾರೆ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ, ಜೈ ಮಂಗಳೋ ನಿತ್ರೆ ಸುಯ್ ಮಂಗಳ. ಇಲ್ಲಿಯ ತನಕ ಧಾರವಾಡ ತಾಲೂಕು ಮನಗುಂಡಿಯ ಶಾಂತವ್ವ ಬಿಗೌಡರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ವಲ್ಲ, ಈಗ ಕೃಷಿ ಮಾಹಿತಿ ಕೇಳೋಣಂತ. ಶಣಪ್ಪನ ಕುಮಾರ, ಓ ಮನೆ ಅದೆಯಲ್ಲಪ್ಪ, ನಾನು ನಿನ್ನ ನೋಡ್ಕೊಂಡ್ ಬಂದೆ. ಅಲ್ಲ ಕುಮಾರ, ಏನು ಮೊನ್ನೆ ಅದ ಒಂದು ವಾಟ್ಸಪ್ನ ಕಳಿಸಿದಲ್ಲ ಗೋವಿಂದೋಳ ಏನೋ ಹಿಂಗಾಗೆ ಅಂತ ಹೇಳಿ. ಹ್ಞೂ ಶರಣಪ್ಪಣ್ಣ, ನಿನಗೆ ಅದನ್ನ ಬಗ್ಗೆನ ಮಾತಾಡೋಣ ಅಂತ ಬಂದೆ. ಮೊನ್ನೆ ಮಳೆ ಹಚ್ಚಿ ಹೊಡಿತಲ್ಲಪ್ಪ ಎಲ್ಲ, ಇನ್ನೇನು ನಾವು ಗೊಂಜಾಳನ ಇದನ್ನ ಮಾಡ್ಬೇಕನ್ನೋದ್ರಾಗನ ನೋಡು ಎಲ್ಲ ಮಳೆಗೆ ಹಾಳಾಗ್ಬಿಟ್ಟೆ. ಸರ್ ನೀನು ಅದಕ್ಕೆ ಹೆಂಗೆ ಗೊತ್ತನ್ನೋದು, ಈಗ ಭೂಮಿಯೊಳಗೆ ಸತ್ವಿಲ್ಲ ಅಂದ್ರೆ ಆಮೇಲೆ ನೀರು ಹಂಗೆ ಉಳಿತಂತೀವಿಕೋ, ಒಂಥರ ಈ ಭೂಮಿಯೊಳಗೆ ಉಸುಕು ಮಣ್ಣು ಇತ್ತಂತೀವಿಕೋ, ಅಂದರೆ ಬಂಜರು ಅದರ ಇದು ಜವಳು ಇತ್ತಂದಾಗ ಅವಾಗ ಅಲ್ಲಿ ನೀರು ಜಾಸ್ತಿ ನಿಲ್ದ ನೋಡ್ಕೊಳ್ಬೇಕು, ನೀರು ಮಳೆ ಆತ ಅಂದ್ಕೊಳ್ಳೇನ ಹರಿದು ಹೋಗಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಈಗ ಇನ್ನೊಬ್ಬ ನಿನ್ನ ಗೆಳೆಯನ ಬಂದಿದ್ದ, ಅವ ಎಷ್ಟು ಚೆಂದ ತೋರಿಸಿದ್ ಗೊತ್ತಾನ, ಅವು ಹೆಂಗೆ ಅಂದರೆ ಯಾವ ಏನೂ ಆಗಿಲ್ಲ ಅಂದರೆ ಅದರ ಅರ್ಥ ನಿನ್ನ ಮಣ್ಣಿನೊಳಗೆ ಸಾವಯವ ಗುಣ ಇತ್ತಂದ್ರೆ ಗೋವಿಂದೋಳ ಎಷ್ಟು ಮಳೆ ಆದರೂ ಕೂಡ ಚಲೋ ಬರ್ತದೆ. ನಿಂದು ಯಾಕೆ ಹಂಗಾಗೈತಂದ್ರೆ ಸಾವಯವ ಅಂಶ ಕಡಿಮೆ ಆಗ್ಯದ, ಅಲ್ಲಿ ಮಣ್ಣಿನ ಗುಣಮಟ್ಟ ನಾವು ಜಾಸ್ತಿ ಆಗೋ ಕಡೆ ಯಾವಾಗಲೂ ಲಕ್ಷ್ಯ ಹರಿಸ್ಬೇಕು. ಇವತ್ತು ನಾವು ಏನಂತೀವಲ್ಲ ಕುಮಾರ, ಈಗ ನೋಡು ನೀನು ಹಾಕ್ಬೇಕಾರ ನೀನು ಬೀಜೋಪಚಾರ ಮಾಡಬೇಕು, ಟ್ರೈಕೋಡರ್ಮ ಅವನ್ನೆಲ್ಲ ಹಾಕಿ ಒಂದು ಸೂಕ್ಷ್ಮ ಜೀವಿಗಳು ಜಾಸ್ತಿ ಭೂಮಿಯೊಳಗೆ ಬೆಳೆದು ಬೆಳವಣಿಗೆ ಆಗಿ ಎರೆಹುಳನ ಆಹ್ವಾನ ಮಾಡಿ ಒಟ್ಟಾರೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಭೂಮಿಯೊಳಗೆ ಮಣ್ಣಿನೊಳಗೆ ಜಾಸ್ತಿ ಇದ್ವು ಅಂದ್ರೆ ಫಲವತ್ತಾಗಿರ್ತದೆ. ಆಮೇಲೆ ಈ ಥರ ಏನಾರು ಬಂದರೂ ಕೂಡ ನೀರು ಬಂದ್ರೂ ಅದು ತಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ವರ್ಷ ಹಾಕ್ತೇಲಿ ಏನು ಹಾಕ್ಬೇಕಂತ ಮಾಡಿ ಬಿಳಿಜೋಳ ಹಾಕ್ಬೇಕಂತ ಮಾಡಿ ಹೌದು ಹಾಕಿ ಕಾಣುತ್ತಾ ಅಲ್ಲ ಈಗ ಲೇಟ್ ಆತು ನೋಡಿ ಈಗ ಇಲ್ಲ ಸ್ವಲ್ಪ ಅದು ಮನೆ ಮಳೆ ಆತು ಇದೆಲ್ಲ ಹಿಂಗಾಗಿ ಸ್ವಲ್ಪ ಬೇಸರ ಆತ ಅದಕ್ಕೆ ಈಗ ಮಾಡಿ ಬಿಳಿಜೋಳ ಹಾಕು ನೀವು ಎರಿ ಒಳ ಎರಿ ಭೂಮಿ ಭಾಳ ಬಂಗಾರ ಅಂತ ಭೂಮಿ ಅದು ಎರಿ ಇದ್ರೆ ದೊರೆ ಅಂತ ಅಂತವ ನೀ ದೊರೆ ಆಗ್ಬೇಕೇನಪ್ಪ ಅಂದ್ರೆ ಯಾಕಂದ್ರೆ ಎರಿ ಒಳಗೆ ಬಿಳಿಜೋಳ ನೋಡಿ ಎಷ್ಟು ಚಂದ ಬರ್ತದಂದ್ರೆ ಏನು ಮಣ್ಣಿನೊಳಗೆ ನೀನು ಒಂದು ಮಾಡೋ ಕೆಲಸ ಅಂದ್ರೆ ಸೆಗಣಿ ಗೊಬ್ಬರ ಹಾಕ್ಬೇಕು. ಎಲ್ಲಿ ಸೆಗಣಿ ಗೊಬ್ಬರ ಹುಡುಕೋದಂತೇನು ಅಂದ್ರೆ ಭೂಮಿ ಫಲವತ್ತತೆ ಆಕತೆ ಅಂತ. ಸೆಗಣಿ ಗೊಬ್ಬರ ಎಲ್ಲಿ ಹುಡುಕೋದಂತೇನು ಈಗ ಹಂಗೇನಿಲ್ಲ ನೋಡ ನಮ್ಮ ಪ್ರಕಾಶ್ ಇದ್ದಾನಲ್ಲ ಅವ ಏನ್ ಮಾಡ್ತಾನ ಮನೆಯಾಗ ಆಕಳ ಸಾಕ್ಯಾನ ಎತ್ತು ಇಟ್ಕೊಂಡವ ನೀ ನೋಡು ಎತ್ತು ಮಾರ್ಬಿಟ್ಟಿದೆ ಆದ್ರೂ ತಿಪ್ಪೆ ಅಂತ ಮಾಡೇವಲ್ಲ ಎಲ್ಲ ಅಲ್ಲೇ ಸ್ವಲ್ಪ ಇದಾಗೈತಿ ಮಾಡಿ ಖರೆ ಆ ತಿಪ್ಪೆ ನಿಂದು ತುಂಬೆ ಇಲ್ಲ ಅವಂದು ಎಷ್ಟು ತುಂಬೈತಿ ನೋಡು ಅಂದ್ರೆ ಎಲ್ಲಿ ಈಗ ಎತ್ತೆಲ್ಲ ಮಾರ್ಬಿಟ್ಟಿದೆ ಆಕಳನೂ ಬೇಡ ಅಂತ ಹೇಳಿ ಅಂದ್ರೆ ಈಗ ರೈತರ ಬದುಕು ಹಸನ ಆಗ್ಬೇಕು ಅಂದ್ರೆ ನಾವು ಡಬಲ್ಗಿಂದ ಇನ್ಕಮ್ ಅಂತೀವಿ ನಮ್ಮ ಇಳುವರಿ ಜಾಸ್ತಿ ಆಗ್ಬೇಕು ಆದ್ರೆ ಖರ್ಚು ಕಡಿಮೆ ಆಗ್ಬೇಕಲ್ಲ ಈಗ ನೋಡು ಒಂದು ತಿಪ್ಪಿ ಗೊಬ್ಬರ ನಿಂಗೆ ಸಿಗ್ಬೇಕು ಅಂದ್ರೆ ಹೊರಗಿಂದು ಭಾಳ ದುಬಾರಿ ನಿಂದ ತಿಪ್ಪಿತ್ತಂದ್ರೆ ನೋಡು ಮೊದಲು ತಿಪ್ಪಿ ಇದ್ದದ್ದನ್ನು ನೀನು ಮುಚ್ಚಬೇಕಾತ ಯಾಕೆ ಕಾರಣ ಗೊತ್ತಾನ ಎತ್ತ ಮಾರಿದಿ ಆಕಳಿಲ್ಲ ಎಮ್ಮೆ ಆಕಳ ಅಂದ್ರೆ ಮನೆಯೊಳಗೆ ಹೈನಿಲ್ಲ ಹೈನಿಲ್ಲ ಅಂದ್ಕೊಳ್ಳೇನ ಮಾಡೋರಿಲ್ಲ ಅಂತ ನಿನ್ನ ತಪ್ಪೇನಲ್ಲ ಆದ್ರೆ ಯಾಕೆ ಮಾಡಬಾರ್ದು ಹೌದಲ್ಲ ನಾನು ನೋಡಿ ನಮ್ಮ ಮನೆಯೊಳಗೆ ಎಷ್ಟೋ ಸಮಸ್ಯೆ ಇದ್ರು ಕೂಡ ಟ್ರ್ಯಾಕ್ಟ್ರ್ ಅದಾವೆ ಎಲ್ಲ ಅದಾವೆ ಆದ್ರೆ ಆಕಳ ಎತ್ತು ಇರಬೇಕು ಅಂತ ನೀ ಹೇಳೋದು ಬರೋಬ್ಬರ ಐತಿ ನೋಡಪ್ಪ ಯಾಕಂದ್ರೆ ಅವು ಎತ್ತಿದ್ರೆ ಅದ್ರದ್ದು ಮನೆ ಲಕ್ಷಣನೇ ಬೇರೆ ಮನೆಯಾಗ ಎತ್ತು ಹಸು ಎಮ್ಮೆ ಕರ ಇದ್ರೆ ಹೈನುಗಾರಿಕೆನೂ ಮಾಡ್ಬೋದು ಅದಕ್ಕೆ ಆದ್ರೆ ಇವನ್ನೆಲ್ಲ ಮಾರಿ ತಪ್ಪು ಮಾಡಿದೆ ಅಂತ ಅನ್ಸಾಗತ್ತೈತಿ ನೋಡಿ ನನಗೆ ನೋಡು ಭಾಳ ಖುಷಿ ಆಗಿದೆ ಹೆಂಗೆ ಗೊತ್ತಾನ ಕುಮಾರ ಈಗ ದಂದಕ್ಕಿ ಎತ್ತಿನ ಮನೆ ಇದಾವಲ್ಲ ಆಮೇಲೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಅವುಗಳು ಯಾವಾಗಲೂ ಆರೋಗ್ಯವಾಗಿ ನಡೆಸ ಇದ್ರೆ ನನಗೆ ಅದಷ್ಟು ಆನಂದ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವು ಬಂದು ಅವ್ರ ಕಣ್ಣಲ್ಲೇ ನಾವು ಗೊತ್ತಾಗ್ತದೆ ನನ್ನ ಮೇಲೆ ಎಷ್ಟು ಪ್ರೇಮ ಇದೆ ನನಗೆ ಹಸಿವಾದ್ರೆ ಹೆಂಗೆ ನಾನು ಗುರುತು ಹಿಡಿತೀನಿ ನೀನು ನನಗೆ ಧನ್ಯವಾದ ಅಂಥೇಳಿ ಅವು ನಮ್ಮ ಮಾತಿನ ಮೂಲಕ ಅಂದರೆ ಮಾತಾಡಕ್ಕೆ ಬರೋದಿಲ್ಲ ಅವಕ್ಕೆ ಆ ಒಂದು ಭಾವನೆಗಳ ಮೂಲಕ ಅವು ಹೇಳ್ತಾವೆ ನನಗೆ ಈಗ ನೋಡು ನಮ್ಮ ಪಶು ವೈದ್ಯಕೀಯ ಇಲಾಖೆಯವರು ಹೇಳ್ತಾರೆ ಈಗ ಕೊಟ್ಟಿಗೆ ಇರ್ತದಲ್ಲ ಆಕಳ ಎತ್ತು ಎಮ್ಮಿ ಕಟ್ಟಿರ್ತೀವಲ್ಲ ಅದೆಲ್ಲ ಭಾಳ ಸ್ವಚ್ಛ ಇರಬೇಕು ಅಲ್ಲಿ ಈಗ ರೋಗ ಬರುವಂಥ ವೈರಸ್ಸು ಬ್ಯಾಕ್ಟೀರಿಯಲ್ಲ ಇದ್ವು ಅಂದ್ರೆ ಈಗ ಕಾಲುಬಾಯಿ ರೋಗ ಅಂತ ಬರ್ತಾವು ಅಂದ್ರೆ ಈ ಎತ್ತು ಆಕಳ ಇವಕ್ಕೆಲ್ಲ ರೋಗ ಬಂತಂದ್ರೆ ಪಾಪ ಅವು ಸಾಕಷ್ಟು ಮೂಗು ಪ್ರಾಣಿಗಳು ಸಾಕಷ್ಟು ವೇದನೆ ಅನುಭವಿಸ್ತಾವು ಆಮೇಲೆ ನಿನಗೆ ಹಾಲು ಸರಿ ಕೊಡೋದಿಲ್ಲ ಆಮೇಲೆ ನಿನಗೆ ನಿನ್ನ ವರಮಾನ ಕಡಿಮೆ ಆಗ್ತದೆ ಅದಕ್ಕೆ ಯಾವಾಗಲೂ ಕೂಡ ನಾವು ಈ ಆಲಸ್ಯತನವನ್ನು ಬಿಡ್ಬೇಕು ನೋಡು ನನಗದು ಇವತ್ತು ನಾ ಯಾಕೆ ಖುಷಿ ಇದ್ದೇನೆ ಅಂದ್ರೆ ಕುಮಾರ ಆಲಸ್ಯತನವನ್ನು ಜಾಡ್ಯತನವನ್ನು ಬಿಟ್ಬಿಟ್ಟೀನಿ ನಾ ಏನು ಅನ್ಕೊಂಡೇನೆ ಅಂದ್ರೆ ನಮ್ಮ ಮನೆಯಾಗೆ ಐತಲ್ಲ ಸೋಫಾ ಅದು ನಾನು ವೈರಿ ಅನ್ಕೊಂಡಿನ ಅಲ್ಲಿ ಹೋಗಿ ಕುಡುದು ನಾನು ಅದು ನನಗೆ ಅಲ್ಲದ ಯಾಕಂದ್ರೆ ನನಗೆ ಹೊಟ್ಟೆವು ಕೆಲಸ ನನಗೆ ದಂಧಕ್ಕೆ ಇಷ್ಟು ಕೆಲಸ ಅದ ನಾನು ಎತ್ತು ಕರ್ಕೊಂಡು ಹೋಗಿ ಅವಕ್ಕೆ ಇದೆಲ್ಲ ಮಾಡಿಸ್ಬೇಕು ಆಮೇಲೆ ಮುಖ್ಯವಾಗಿ ಅವಕ್ಕೆ ಏನು ಬೇಕು ಆಹಾರ ಅವನ್ನೆಲ್ಲ ತಯಾರು ಮಾಡಿಸ್ಬೇಕು ಅವಾಗ ಇವಾಗ ನಾ ಏನು ಮಾಡ್ತೀನಿ ಅವಕ್ಕೆ ಅಂದರೆ ಇವ್ ಕೊಡ್ತೀನಿ ಆ ಹುಳಿಕಾಳು ಆಮೇಲೆ ನಾವು ಗಿರಣಿ ಹಾಕ್ತೀವಲ್ಲ ಶೇಂಗಾ ಎಣ್ಣೆ ತರ್ತೀವಿ ಎಣ್ಣೆ ಬಂದ ಮೇಲೆ ಅದ್ರದ್ದು ಇದಿರ್ತದಲ್ಲ ಶೇಂಗಾ ಗಟ್ಟಿಯಾಗಿರ್ತದೆ ನೋಡೋದು ಶೇಂಗಾ ಹಿಂಡಿ ಅದು ನಮ್ಮ ಎತ್ತು ಎಷ್ಟು ರುಚಿ ಭಾಳ ಬಾಯಿ ಚಪ್ಪರಿ ಹೊಡಿತಾವೆ ಅದು ಇಂಥವೆಲ್ಲ ನಮ್ಮ ಜಾನುವಾರುಗಳಿಗೇನು ಬೇಕು ಅವನ್ನ ಲಕ್ಷ್ಯ ಮಾಡ್ಕೊಂಡಿವಿ ಅಂದ್ರೆ ಖಂಡಿತವಾಗಿ ಕೂಡ ಅವು ನಮಗೆ ನೋಡಿ ಎಷ್ಟು ಯಥೇಚ್ಛವಾಗಿ ನಮ್ಮ ತಿಪ್ಪಿ ಗೊಬ್ಬರ ನಮ್ಗೆ ಬೇಕಾದಂಗೆ ಐತಿ ನನಗೆ ಅದು ಎಷ್ಟು ಖುಷಿ ಅದ ಅಂದ್ರೆ ಇವತ್ತು ನಾನು ಹೊಲದಾಗ ನೀನು ತೋರಿಸಿದಾರೆ ಆಗಲೇ ಗೋಂಜೋಳ ಆ ಥರ ಗೋಂಜೋಳ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಫಲವತ್ತತೆ ಹಂಗದ ಮಳೆ ಜಾಸ್ತಿ ಆದ್ರೆ ಏನು ಮಾಡಿದೆ ಅಂದ್ರೆ ಅದನ್ನು ಹರಿದು ಹೋಗಂಗೆ ಮಾಡಬೇಕು ನೀರು ನಿಂತ ನೀರು ಹರಿದು ಹೋಗಂಗೆ ಮಾಡಿದ್ರೆ ಏನೋ ಜಾಸ್ತಿ ಇದ್ರೂ ಒಂದು ಕಡೆ ನಿಲ್ಲಂಗಿಲ್ಲ ಅಂದ್ರೆ ತನ್ನಿಂತಾನ ಬರೋಬರ ಆಕತಿ ಜಾಸ್ತಿ ಮಳೆ ಆತ ಮತ್ತೆ ಬೇರೆ ಖರೆ ಆದರೂ ಇಂಥವೆಲ್ಲ ಕೆಲವೊಂದಿಷ್ಟು ನಾವು ವಿಚಾರ ಇಟ್ಕೊಂಡಿವಿ ಅಂದ್ರೆ ನಮಗೆ ನಾ ಏನು ಗೊತ್ತಾನ ಯಾವಾಗಲೂ ಒಂದು ಕಡೆ ಹೇಳ್ತಿರ್ತೀನಿ ಕುಮಾರ ನಾವು ಬರೀ ಸಾಕ್ಷರಾದ್ರೂ ಉಪಯೋಗ ಇಲ್ಲ ಕೃಷಿ ಸಾಕ್ಷರಾಗಬೇಕು ಅಂತೇಳಿ ಕೃಷಿಗೇನು ಬೇಕು ಅಂದಾಜಲ್ಲಿ ಏನು ಕೆಲಸ ಮಾಡೋಂಗಿಲ್ಲ ಆಮೇಲೆ ಮೈ ಮುರಿದು ಆಮೇಲೆ ಮನಸ್ಸಿನಿಂದ ಕೆಲಸ ಮಾಡಬೇಕು ಕೃಷಿ ಅನ್ನೋದು ಏನಿದೆ ನಾನು ತಿಳ್ಕೊಂಡಿದ್ದ ಪ್ರಕಾರ ಅಂದರೆ ಪರಿಪೂರ್ಣ ಅದು ಅದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಪೂರ್ಣವಾಗಿ ನಾನು ಅದ್ರಾಗ ಅವಲಂಬನೆ ಮಾಡಿ ನಾನು ಹೀಗಾಗಿ ಇವತ್ತು ನಾನು ಯಶಸ್ವಿಯಾಗಿನ ಸಾಕಷ್ಟು ಮಂದಿ ನಿಮ್ಮಂಥವರೆಲ್ಲ ಬಂದು ಮಾಹಿತಿ ಕೇಳ್ತಾರೆ ಅಲ್ಲಪ್ಪ ಈಗ ನಾನು ಜೋಳ ಒಂದ ಹಾಕ್ಬಾರ್ದನ್ನ ತಲೆ ಆಗೈತಿ ಸಮಗ್ರ ಕೃಷಿ ಸ್ವಲ್ಪ ಮಾಡ್ಬೇಕನ್ನ ತಲೆ ಆಗೈತಿ ಅದ್ರ ಬಗ್ಗೆ ಸ್ವಲ್ಪ ಏನಾರ ಏನೇನು ಹೇಳಲ್ಲ ಮಾಡಲ್ಲ ನೀನು ನೀ ಹೇಳಿದ ಚಲೋ ಆಯ್ತು ಯಾಕಂದ್ರೆ ಕಡಲೆ ಹಾಕ್ಬೇಕಂತ ನಿನ್ನ ವಿಚಾರ ಐತೆ ಹೌದಿಲ್ಲ ಕಡಲೆ ಹಾಕು ಬೇಡ ಅನ್ನಂಗಿಲ್ಲ ಆದ್ರೆ ಅದ್ರ ಕೂಡ ಅಲ್ಲೊಂದು ಇಲ್ಲೊಂದು ಜೋಳದ ಕಾಳು ಹಾಕು ಯಾಕೆ ಹೇಳ್ತೀನಿ ಕೇಳು ಈಗ ಕಡಲೆ ಹಾಕ್ತದೆ ಕೀಟಗಳು ಬರ್ತಾವೆ ಕಡಲೆ ತಿನ್ನಕ್ಕ ಜೋಳ ಹಾಕಿದ್ದೆ ಅಂದ್ರೆ ಅವ ಬಂದು ಆ ಕಡ್ಲಿ ತಿನ್ನಕಂತ ಇವು ಹಕ್ಕಿಗಳು ಬರ್ತಾವ ಪಕ್ಷಿಗಳು ಆದ್ರೆ ನಿನ್ ಕಡ್ಲಿ ತಿನ್ನಂಗಿಲ್ಲ ಅವು ಕಡ್ಲಿ ಒಳಗಿನ ಹುಳ ಇರ್ತಾವಲ್ಲ ಅವ್ನು ತಿಂತಾವ್ ನಿನಗೆ ಹೆಲ್ಪ್ ಮಾಡ್ತಾವ ನಿನಗೆ ಸಹಾಯ ಮಾಡ್ತಾವ ಆ ದೃಷ್ಟಿಯಿಂದ ನಿನಗೆ ಈ ಥರ ಬಹುಬೆಳೆ ಪದ್ಧತಿ ಆಗ್ಲಂದ್ರೆ ಎರಡರ ಬೆಳೆದ್ರೆ ನೋಡ್ರೆ ನೋಡ್ಬೇಕಾರೆ ನೀನು ಖಂಡಿತವಾಗಿ ಉತ್ತಮ ಇಳುವರಿ ಹಾಕತಿ, ಒಳ್ಳೆ ಭೂಮಿ ಐತಿ. ನಿಮ್ಮ ಅಪ್ಪಾಜಿ ನನಗೆ ಎಷ್ಟು ಹೇಳ್ತಿದ್ರು ಅಂದ್ರೆ ಅವ್ರು ನೋಡೇ ನಾ ಕಲ್ತೀನಿ ಇವತ್ತೆ. ಹಿಂಗಾಗಿ ನೀ ಮನಸ್ಸು ಮಾಡಿದ್ರೆ ಚಲೋ ಆಕತಿ, ಮಾಡಿನಿ ಮಾಡ್ತೀಯಲ್ಲ? ಏ ಮಾಡ್ತಾನೆ, ಖಂಡಿತ ಮಾಡ್ತೀನಿ. ಮತ್ತೆ ಒಂದ್ಸಲ ಆ ಕಡೆ ಹೋಗಿ ನೋಡೋಣ, ಅದ್ರಾಗ ಏನೇನು ಮಾಡ್ಬೋದು, ಮತ್ತೆ ಈ ಸಾವಯವಕ್ಕೆ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಅದನ್ನು ಕಲ್ಕೋಬೇಕಾಗಿ. ಈ ಸರಿ ಏನು ಸ್ವಲ್ಪ ದುಡ್ಡು ಖರ್ಚಾದ್ರು ಪರವಾಗಿಲ್ಲ, ತಿಪ್ಪಿಗೆ ಒಬ್ರು ತರಿಸಿ ಹಾಕೊಂಡು ಅಂತ. ಮುಂದಿನ ಸರಿ ನೋಡಪ್ಪ ನೀನು ಆಕಳ ಎಮ್ಮಿ ಸಾಕಬಿಡು, ಮನೆಗೆ ಮಕ್ಕಳಿಗೆ ಹೈನೂನು ಆಕತೆ, ಹಾಲು ಎಲ್ಲ ಸಿಗ್ತದೆ, ಆರೋಗ್ಯ ಚಲೋ ಇರ್ತೈತಿ, ನಿನ್ನ ಭೂಮಿ ಆರೋಗ್ಯನು ಚಲೋ ಇರ್ತೈತಿ. ಮಾಡೋಣಲ್ಲ? ಖಂಡಿತ. ಏ ಭಾಳ ಚಲೋ ಆತು ನೋಡು ಬಾ. ಮತ್ತೆ ನೀ ಹಗಲೆಲ್ಲ ಬರ್ತಿದ್ರೆ ಇಂಥವಲ್ಲ ನನಗೂ ಹೇಳ್ದಂಗೆ ಖುಷಿ ಆಕತಿ. ಇಲ್ಲೋ ಶರಣಪ್ಪಣ, ಈಗ ನಮ್ಮ ಊರಾಗ ನೀವು ಒಬ್ಬನೇ ಹಿರಿಯ, ಎಲ್ಲ ನಮಗೆ ನೀನೇ ಮಾರ್ಗದರ್ಶಕ. ಇಲ್ಲ ನಿನಗೆ ನೀ ಬಂದಿಯಲ್ಲಪ್ಪ ನನಗೆ ಅದ ಸಂತೋಷ. ಏನಾರ ಆದ್ರೆ ನಮ್ಮ ಕಷ್ಟ ನೋವು ನೀನು ಸ್ಪಂದಿಸ್ತೀಪ್ಪ. ಬಾಯಿಲ್ಲ ಕುಮಾರ್ ಬಂದ ನೋಡು, ನಡೆಯ ತೊಂಬಂದಕ್ಕೆ ಅಮಲಿ ತೊಂಬಂದಳ ಕೊಡದು ಬೇಡ. ಇಲ್ಲಿಯ ತನಕ ಕೃಷಿ ಮಾಹಿತಿ ಕೇಳಿದ್ರಲ್ಲ, ಈಗ ನಾಯಕನ ಹುಲಿಕಟ್ಟಿಯ ಲಕ್ಷ್ಮೀಬಾಯಿ ಹರಿಜನ್ ಮತ್ತು ಸಂಗಡಿಗರಿಂದ ಒಂದು ಗೀಗಿ ಪದ ಕೇಳೋಣಂತ. ಕರೆಸಿ ವಾಡೆ ಚೊಕ್ಕ ಹುಕ್ಕುಂಬ